ಯಾವತ್ತು ಕಮ್ಮಿ ಆಗೋದೂ ಇಲ್ಲ, ಇದಂತೂ ಖಂಡಿತ. ಯಾಕೆಂತ ಹೇಳಿದ್ರೆ ತಾವೆಲ್ಲ ನೋಡಿರ್ಬೋದು, ಜೀವನದಲ್ಲಿ ಯಾವತ್ತು ಮೊಟ್ಟೆನೋ ಮಾಂಸನೋ ತೆಗೆದು ರೋಡಲ್ಲಿ ಬಿಸಾಕಿರೋದು ನೋಡಿಲ್ಲ. ನಾವು ಟೊಮೆಟೊ ಕುಂಬಳಕಾಯಿ ಎಲ್ಲ ನಮ್ಮ ವ್ಯವಸಾಯ ಉತ್ಪನ್ನಗಳನ್ನ ಬಿಸಾಕಿರೋದನ್ನೋ ಟಿವಿಗಳಲ್ಲಿ ನೋಡಿದ್ದೀವಿ. ಅಂದ್ರೆ ರೈತರಿಗೆ ಎಲ್ಲೋ ಒಂದ್ ಕಡೆ ಆದಾಯ ಬರುತ್ತೆ ಮತ್ತೆ ಆದಾಯ ಹೊರಟೋಗುತ್ತೆ, ಆದ್ರೆ ಈ ಹೈನುಗಾರಿಕೆಯಲ್ಲಿ ಮಾತ್ರ ಆದಾಯ ಖಂಡಿತವಾಗಿ ಬರುತ್ತೆ. ಅದರಿಂದ ನಾನು ರೈತರಿಗೆಲ್ಲ ಹೇಳೋದು ಏನಂತ ಹೇಳಿದ್ರೆ, ಆಡು ಕುರಿ ಸಾಕಾಣಿಕೆ ಯಾವತ್ತೂ ಫಲಕಾರಿಯಾದಂತ ಒಂದು ವೃತ್ತಿ ಅಥವಾ ಕಸಬು ಅಂತ ಹೇಳ್ಬೋದು. ಇದರಿಂದ ಯಾವತ್ತೂ ನಷ್ಟ ಅಂತೂ ಖಂಡಿತ ಆಗೋದೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈ ಮೇಕೆ ಮತ್ತೆ ಕುರಿಗಳನ್ನ ಸಾಮಾನ್ಯವಾಗಿ ಚಲಿಸುವಂತ ATM ಅಂತ ಕರೀತಾರೆ, ಇದಕ್ಕೆ ಏನ್ ಕಾರಣ ಅಂತೀರಿ? ಬಹಳ ಒಂದು ಉತ್ತಮವಾದಂತಹ ಉದಾಹರಣೆ ಕೊಟ್ಟಿದ್ದೀರಿ. ಇದು ಖಂಡಿತ ಇದು ರೈತರಿಗೆ ATM. ತಾವೇ ಯೋಚನೆ ಮಾಡಿ, ಒಬ್ಬ ಭತ್ತ ಬೆಳೀತಾ ಇರ್ತಾನೆ ಅಥವಾ ಕೊಡಗಿನಲ್ಲಿ ಕಾಫಿ ಬೆಳೀತಾ ಇರ್ತಾನೆ, ಅವನಿಗೆ ಇದಕ್ಕಿದ್ದಂಗೆ ಹಣದ ಅವಶ್ಯಕತೆ ಇರುತ್ತೆ. ಯಾಕಂತ ಹೇಳಿದ್ರೆ ಅವನಿಗೆ ಗೊಬ್ಬರ ಹಾಕ್ಬೇಕು, ಮಳೆ ಬಿದ್ದ್ಬಿಡ್ತು, ಗೊಬ್ಬರಕ್ಕೆ ದುಡ್ಡಿಲ್ಲ. ನಾನು ಸಣ್ಣ ರೈತರನ್ನ ಹೇಳ್ತಾ ಇದ್ದೀನಿ, ಒಂದ್ ಎರಡು ಆಡು ಎರಡು ಕುರಿಗಳನ್ನ ಮಾರಿದ್ರೆ ಇವತ್ತು ಖಂಡಿತ ಅವನಿಗೆ 15,000-20,000 40,000 50,000 ಒಂದೇ ಸಲ ಹಣ ಕೈಗೆ ಬರುತ್ತೆ. ಇದು ಯಾವ ATMಗೂ ಏನು ಕಡಿಮೆ ಇಲ್ಲ. ನಮ್ಮಂದ್ರ ATM ಅಲ್ಲಿ ನಾವು ಹಣ ತಗೊಳ್ಬೇಕಂದ್ರೆ ATM ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರಬೇಕಲ್ವಾ? ಸೊ ಈ ಮನೆಯಲ್ಲಿ ಕುರಿ ಅಥವಾ ಆಡಿದ್ರೆ ಸಾಕು, ಇದು ಒಂಥರ ನಾವು ATM ಇದ್ದಾಗೆ, ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ಸೇರ್ಬೇಕು, ಯಾರನ್ನ ದುಡ್ಡು ಕೇಳೋ ನೆಸಿಟಿ ಇಲ್ಲ, ಅಥವಾ ಸಾಲ ಮಾಡುವಂತ ಒಂದು ಅವಶ್ಯಕತೆನೂ ಇರೋದಿಲ್ಲ. ತಮ್ಮ ಆಡು ಅಥವಾ ಕುರಿಯನ್ನ ಯಾವತ್ತು ಯಾವ ಮಾರ್ಕೆಟ್ಗೆ ತಗೊಂಡೋಗಿ ವ್ಯಾಪಾರ ಮಾಡಿದ್ರು ಇವತ್ತು ಅದಕ್ಕೆ ಬೇಡಿಕೆ ಖಂಡಿತ ಇದೆ. ಹಣ ಅಲ್ಲೇ ಕೊಡ್ತಾರೆ, ಯಾವತ್ತು ಹಣ ಕೊಡೋದಿಲ್ಲ ಅಂತ ಹೇಳುವಂತ ಒಂದು ವ್ಯಾಪಾರ ಇಲ್ಲಿ ಇಲ್ಲವೇ ಇಲ್ಲ. ಅದರಿಂದ ಇದು ಖಂಡಿತ ತಾವು ಹೇಳ್ತಾ ಇರುವ ಹಾಗೆ ಇದು ಒಂದು ಆಟೋಮೇಟೆಡ್ ಟೆಲ್ಲರ್ ಮಿಷಿನ್ ಅಂತಾನೆ ಹೇಳ್ಬೋದು ನಮ್ಮ ಏನು ಕುರಿ ಆಡು ಸಾಕಾಣಿಕೆ. ಅದರಿಂದ ರೈತರಿಗೆ ಬಹಳ ಪ್ರಯೋಜನ ಆಗ್ತಾ ಇದೆ. ಇನ್ನು ನಮ್ಮ ರೈತ ಬಾಂಧವರಿಗೆ ಒಂದು ವಿಷಯ ಕಾಡುತ್ತೆ, ನಾವು ಮೇಕೆ ಸಾಕಾಣಿಕೆ ಮಾಡಬೇಕು ಅಥವಾ ಕುರಿ ಸಾಕಾಣಿಕೆ ಮಾಡಬೇಕು ಅಂತ. ಇದು ಒಂದು ಉತ್ತಮವಾದಂತ ಪ್ರಶ್ನೆ ಇದು. ನೀವು ಮೇಕೆ ಅಥವಾ ಕುರಿ ಸಾಕಾಣಿಕೆ ಕನ್ಫ್ಯೂಷನ್ ಅಂತ ಹೇಳ್ತೀವಲ್ಲ, ಇದು ಒಂದು ಬಹಳ ಕಷ್ಟವಾದಂತ ಡಿಸಿಷನ್. ಅಂದ್ರೆ ನಾನು ಯಾವ್ದು ಸಾಕ್ಲಿ, ಕುರಿ ಸಾಕ್ಲಾ ಮೇಕೆ ಸಾಕ್ಲಾ, ಕುರಿ ಸಾಕ್ಲಾ ಮೇಕೆ ಸಾಕ್ಲಾ ಅಂತ. ಆದ್ರೆ ಇದು ಸಾಂದರ್ಭಿಕವಾಗಿ ಆ ರೈತರು ಇದನ್ನ ಡಿಸಿಷನ್ ತಗೋಬೇಕು. ಅಂದ್ರೆ ಅವರು ಏನು ತಾನು ಸಾಕ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಎರಡೂ ಸಾಕೋದು ಬಹಳ ಕಷ್ಟ, ಅದರಿಂದ ಯಾವ್ದಾದ್ರು ಒಂದನ್ನ ಸಾಕೋದು ಉತ್ತಮ. ಅದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂತ ಹೇಳಿದ್ರೆ ನೋಡಿ, ಈಗ ನೀವು ಆಡು ಸಾಕ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಮೀನು ಜಾಸ್ತಿ ಇರಬೇಕು. ಯಾಕಂದ್ರೆ ಇದು ಆಡು ಸ್ವಲ್ಪ ತುಂಬಾ ಓಡಾಡ್ಕೊಂಡು ಮೇಯುವಂತ ಒಂದು ಪ್ರಾಣಿ, ಚಟುವಟಿಕೆ ಜಾಸ್ತಿ. ಹಾಗೆ ಕುರಿ ಸಾಕ್ಲಿಕ್ಕೆ ನಿಮ್ಗೆ ಜಮೀನು ಕಮ್ಮಿ ಇದ್ರೆ ಸಾಕು, ಯಾಕಂದ್ರೆ ಅದು ತಲೆ ಬಗ್ಗಿಸ್ಕೊಂಡು ಮೇಯುವಂತ ಪ್ರಾಣಿ. ನಿಮ್ಗೆ ಕಡಿಮೆ ಜಾಗದಲ್ಲಿ ಮೇವಿದ್ರು ಸಾಕು, ಅದು ಅಲ್ಲೇ ಮೇಯ್ಕೊಂಡು ಅಲ್ಲೇ ಮಿಲ್ಕ್ ಹಾಕೊಂಡು ಅಲ್ಲೇ ಕೊಟ್ಟಿಗೆ ಒಳಗೆ ಬಂದು ಮಲ್ಕೊಳ್ತದೆ. ಅಂದ್ರೆ ನೂರಾರು ಸಂಖ್ಯೆಯಲ್ಲಿ ಮಂದೆಯಲ್ಲಿ ಸಾಕ್ಬೋದು ಕುರಿನ. ಹೌದು ಹೌದು ಹೌದು. ಆದ್ರೆ ಆಡುಗಳನ್ನ ಮಾತ್ರ ನೀವು ಬಿಟ್ಟು ಸಾಕ್ಬೇಕು ಅಂತ ಹೇಳಿದ್ರೆ ಜಮೀನು ಜಾಸ್ತಿ ಆಗಿರ್ಬೇಕು. ಈಗ ನಮಗೆ ಎಲ್ಲೂ ಜಮೀನುಗಳು ಯಾರು ಸಿಗೋದಿಲ್ಲ, ನಿಮ್ಮ ಜಮೀನಿಂದ ಬೇರೆಯವ್ರ ಜಮೀನಿಗೆ ಹೋದ್ರೆ ಯಾರು ಅದನ್ನ ಸಹಿಸೋದಿಲ್ಲ. ಅದರಿಂದ ಕಡಿಮೆ ಜಮೀನು ಇರೋರಿಗೆ ಕುರಿ ಸಾಕಾಣಿಕೆ ಉತ್ತಮ ಅಂತ ಹೇಳ್ತೀನಿ. ಹಾಗೆ ಕಟ್ಟಡ ಮತ್ತು ಇತರ ಸವಲತ್ತುಗಳನ್ನ ನೀವು ಬಳಸ್ಬೇಕಂತ ಹೇಳಿದ್ರೆ ಆಡು ಸಾಕಾಣಿಕೆ ಸ್ವಲ್ಪ ಜಾಸ್ತಿ ಖರ್ಚು ತಗೊಳ್ಳುತ್ತೆ. ಯಾಕಂತ ಹೇಳಿದ್ರೆ ಆಡುಗಳು ಸ್ವಲ್ಪ ಜಿಗಿದು ಹಾರುವಂತ ಒಂದು ಪ್ರಾಣಿ, ಅದರಿಂದ ನೀವು ಆ ಸ್ವಭಾವಕ್ಕೆ ನೀವು ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಉತ್ತಮವಾದಂತ ಕಟ್ಟಡ ನಿರ್ಮಿಸಬೇಕು. ಆಗ ಕಟ್ಟಡದ ಗೋಡೆಯಿಂದ ಹಿಡಿದು ಅದರ ಮೇಲ್ಛಾವಣಿ ತನಕ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಒಂದು ಸಣ್ಣ ಗೇಟ್ ಹಾಕ್ಬೇಕಂದ್ರೂ ನೀವು ಉತ್ತಮವಾದ ಗೇಟ್ ಹಾಕ್ಲಿಲ್ಲ ಅಂದ್ರೆ ಅದು ನುಕ್ಕೊಂಡು ಹೊರಗಡೆ ಹೋಗ್ಬಿಡುತ್ತೆ. ಇದೇ ಕುರಿ ಆದ್ರೆ ಸಣ್ಣ ಒಂದು ಬೇಲಿ ತರ ಹುಳ್ಳು ಇಟ್ಟರು ಅದು ಹೊರಗಡೆ ಬರೋದಿಲ್ಲ. ಅಂದ್ರೆ ಕಟ್ಟಡ ಖರ್ಚಿನಲ್ಲಿ ತಗೊಂಡ್ರೆ ಕುರಿನೇ ಉತ್ತಮ. ಆದ್ರೆ ಮತ್ತೆ ನಾವು ಬೇರೆ ಬ್ರೀಡಿಂಗ್ ಅಥವಾ ವಂಶಾಭಿವೃದ್ಧಿ ಎಲ್ಲ ನೋಡಿದ್ರೆ ಆಡುಗಳು ಬಹಳ ಲಾಭದಾಯಕ ಕಾಣಿಸ್ತದೆ. ಹೆಚ್ಚು ಮರಿ ಹಾಕ್ತವೆ, ಹೆಚ್ಚು ಮರಿ ಆಗ್ತದೆ. ಪ್ರತಿ ಸಲನು 2-3-4 ಮರಿ ತನಕ ಹಾಕುವಂತ ಒಂದು ಇದೆ. ಆದ್ರೆ ಕುರಿಗಳನ್ನ ನೋಡಿದ್ರೆ ಸಾಮಾನ್ಯವಾಗಿ ಅವು ಒಂದೇ ಹಾಕೋದು, ಅಪರೂಪಕ್ಕೆ 2 ಆಗ್ತದೆ. ಅಂದ್ರೆ ರೈತರಿಗೆ ಸಾಕಿದಾಗ ತಮ್ಮ ಮಂದೆನ ಅಥವಾ ತಮ್ಮ ಸಂಖ್ಯೆಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಡು ಸಾಕಾಣಿಕೆ ಉತ್ತಮವಾಗಿ ಕಾಣಿಸ್ತದೆ ಅವರಿಗೆ. ಆದ್ರೆ ಅದರಲ್ಲಿ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು, ಈ ಉಪ ಉತ್ಪನ್ನಗಳು ಅಷ್ಟೇ ಆಡುಗಳಲ್ಲಿ ಜಾಸ್ತಿ. ಯಾಕಂದ್ರೆ ಇತ್ತೀಚೆಗೆ ಉತ್ತಮ ತಳಿಯ ಆಡುಗಳೆಲ್ಲ ಬಂದಿರೋದ್ರಿಂದ ಆಡುಗಳಿಂದ ಹಾಲು ಕರಿಬಹುದು, ಹಾಗೆ ಹಾಲ್ನ ನಾವು ಉಪಯೋಗಿಸ್ಕೋಬಹುದು. ಇದನ್ನ ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಪೂರ್ ಮ್ಯಾನ್ಸ್ ಕೌ ಅಂತಾನೆ ಹೇಳ್ತೀವಿ. ಅಂದ್ರೆ ಬಡ ರೈತನ ಒಂದು ಹಸು. ಯಾಕಂದ್ರೆ ಒಂದು ಹಸು ಸಾಕ್ಬೇಕಂದ್ರೆ ರೈತನಿಗೆ ಬಹಳ ಖರ್ಚಾಗುತ್ತೆ ಅಂತ ಅನ್ನೋ ಒಂದು ಪರಿಸ್ಥಿತಿ ಇದ್ರೆ ಅವನೊಂದು 2 ಹೆಣ್ಣು ಆಡು ಸಾಕ್ಬಿಟ್ಟಿದ್ರೆ ಅವನಿಗೆ ದಿನ ಹಾಲು ಕರ್ಕೊಂಡು ತನ್ನ ಜೀವನ ನಡೆಸ್ಕೊಂಡು ಹೋಗ್ಬೋದು. ಅಂದ್ರೆ ಇದು ಒಂದು ಬಡವರ ಹಸು ಅಂತಾನೆ ನಾವು ಆಡುಗಳನ್ನ ಕರಿತೀವಿ. ಅದರಿಂದ ಹಾಲು ಸಿಗುತ್ತೆ. ಆದ್ರೆ ಕುರಿಯಲ್ಲಿ ನಿಮ್ಗೆ ಹಾಲು ಸಿಗೋದು ಬಹಳ ಅಪರೂಪ, ಯಾಕಂದ್ರೆ ಅದರ ಹಾಲು ಮರಿಗಳಿಗೆ ಸಾಕಾಗೋದಿಲ್ಲ. ಆದ್ರೆ ಆಡುಗಳಲ್ಲಿ ನಮ್ಗೆ 2-4 ಲೀಟರ್ ಕರೆಯುವಂತ ಆಡು ತಳಿಗಳು ಇತ್ತೀಚಿನ ದಿನಗಳಲ್ಲಿ ನಾವು ಬೆಳೆಸಿದ್ದೀವಿ. ಸೊ ಅದರಿಂದ ಆಡು ಸಾಕಾಣಿಕೆ ಉತ್ತಮ ಅಂತ ಅನ್ಸುತ್ತೆ. ಆದ್ರೆ ತೋಟಗಾರಿಕೆ ಬೆಳೆ ಮಾಡೋರಿಗೆ, ಈಗ ನೀವು ಕೊಡಗಿನಲ್ಲಿ ತಗೊಳ್ಳಿ, ಅಡಿಕೆ ನೆಡ್ತಾರೆ, ಪಪ್ಪಾಯ ನೆಡ್ತಾರೆ, ಅಥವಾ ಸೀಬೆಕಾಯಿ ನೆಡ್ತಾರೆ, ಕಿತ್ತಲೆ ಇರುತ್ತೆ, ಕಾಫಿ ಗಿಡ ನೆಡ್ತಾರೆ, ಅಂದ್ರೊಳಗೆ ಆಡುಗಳನ್ನ ಸಾಕಿದ್ರೆ ಆ ಆಡುಗಳು ಖಂಡಿತ ಎಲ್ಲಾ ಗಿಡದ ಸುಳಿಗಳನ್ನು ತಿಂದು ಹಾಳು ಮಾಡ್ತದೆ. ಆದ್ರೆ ಕುರಿಗಳನ್ನ ಬಿಟ್ಟರೆ ಮಾತ್ರ ಒಂದೇ ಒಂದು ಗಿಡದ ಸುಳಿನೂ ಅದು ಕಚ್ಚೋದಿಲ್ಲ. ನೆಲದ ಮೇಲಿರುವಂತ, ಕರೆಕ್ಟ್, ನೆಲದ ಮೇಲಿರುವಂತ ಬರೇ ಅದ ಹುಲ್ಲುಗಳನ್ನ ತಿಂದು, ಇದು ಒಂಥರ ನಾವು ವೀಡ್ ಕಟ್ಟರ್ ಅಂತಾನೆ ಹೇಳ್ಬೋದು ಕುರಿಗಳನ್ನ. ಯಾಕೆಂತ ಹೇಳಿದ್ರೆ ನಿಮ್ಮ ಪಾಳು ಬಿಟ್ಟಂತ ಜಮೀನಲ್ಲಿ ಅಥವಾ ನಿಮ್ಮ ತೋಟಗಾರಿಕೆ ಬೆಳೆಯ ಒಳಗೆ ನೀವು ಕುರಿ ಸಾಕಿದ್ರೆ ನೀವು ಈ ವೀಡ್ ರಿಮೂವಲ್ ಕೆಲಸನೂ ಅದು ಮಾಡಿಕೊಡ್ತದೆ. ಅಂದ್ರೆ ನಿಮಗೆ ಖರ್ಚು ಕಮ್ಮಿ ಆಗುತ್ತೆ, ಸಣ್ಣ ರೈತರಿಗೆಲ್ಲ ಇದು ಬಹಳ ಸಹಕಾರಿ. ಆದ್ರೆ ಆಡುಗಳು ಈ ಕೆಲಸ ಮಾಡೋದಿಲ್ಲ, ಅದು ಎಲ್ಲಾ ಕಡೆನೂ ಕಚ್ಚಿ ನಿಮ್ಮ ತೋಟನೇ ಹಾಳು ಮಾಡ್ಬಿಟ್ಟು. ಸೊಪ್ಪಿಲ್ಲ ಅಂತ ಗಾದೆನೇ ಇದೆ. ಖಂಡಿತ ಖಂಡಿತ. ಅದರಿಂದ ನಾವು ಅಂತ ರೈತರಿಗೆ ಆಡು ಸಾಕೋದ್ರಿಂದ ಬಹಳ ನಿಮಗೆ ಅಯ್ಯೋ ಪನಿಷ್ಮೆಂಟ್ ಅಂತ ಅನ್ಸ್ಬಿಡುತ್ತೆ, ಆಗ ಅವರು ಕುರಿ ಸಾಕಾಣಿಕೆಗೆ ಹೋಗ್ಬೋದು. ಹಾಗೆ ಮತ್ತೊಂದು ಮುಖ್ಯವಾದಂತ ಹೇಳಿದ್ರೆ ಭತ್ತದ ಗದ್ದೆ ನೋಡಿ. ಭತ್ತದ ಗದ್ದೆಯಲ್ಲಿ ಈಗ ಕೊಡಗಿನಲ್ಲಿ ಸುತ್ತ ಎಲ್ಲರೂ ಭತ್ತ ಬೆಳೆಯೋರು ಇರ್ತಾರೆ. ಆ ಭತ್ತ ಆದ್ಮೇಲೆ ರಾಗಿ ಅಥವಾ ಜೋಳ ಅಥವಾ ಹುರುಳಿ ಯಾವ್ದಾದ್ರು ಕಾಳು ಬೆಳೆಗಳು ಬೆಳಿಬಹುದು. ಸೊ ಇಂಥ ರೈತರಿಗೆ ಕುರಿ ಸಾಕಾದ್ರೆ ಬಹಳ ಉತ್ತಮ. ಯಾಕೆಂತ ಹೇಳಿದ್ರೆ ಕುರಿ ಏನ್ ಮಾಡ್ತದೆ, ಪ್ರತಿಯೊಂದು ಕಾಳನ್ನು ಹೆಕ್ಕಿ ತಿಂದು ಕುಯಿಲು ಕಟಾವು ಮಾಡಿದ್ಮೇಲೆ ಅದರಲ್ಲಿ ಏನು ನೀವು ಬಿಟ್ಟಿರ್ತೀರ ಜಮೀನಿನಲ್ಲಿ ಅದನ್ನ ಹೆಕ್ಲಿಕ್ಕೆ ಕೂಲಿ ಆಳುಗಳನ್ನ ಮಾಡಿ ಅದನ್ನ ಹೆಕ್ಲಿಕ್ಕೆ ಆಗಲ್ಲ, ಅದು ಖರ್ಚಿಗೆ ಸರಿ ಹೋಗೋದಿಲ್ಲ. ಆದ್ರೆ ನೀವು ಕುರಿ ಬಿಟ್ಬಿಟ್ರೆ ಆ ಕುರಿಗಳು ಏನ್ ಮಾಡ್ತದೆ, ಆ ಕಾಳುಗಳನ್ನೆಲ್ಲ ಹೆಕ್ಕಿ ಅದನ್ನ ತಿಂದು ಜೀರ್ಣಿಸಿಕೊಂಡು ಮಾಂಸವನ್ನಾಗಿ ಉತ್ಪತ್ತಿ ಮಾಡಿಕೊಡ್ತದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಏನನ್ಸುತ್ತೆ, ಕುರಿ ಸಾಕಿದ್ರೆ ನಿಮಗೆ ಅದು ಒಂದು ವೇಸ್ಟ್ ರಿಮೂವಲ್ ಅಂತ ನಾವು ಹೇಳ್ಬೋದು. ಅಂದ್ರೆ ವೇಸ್ಟ್ ನ ನಾವು ಚಿನ್ನದಂತ ಒಂದು ಮಾಂಸವನ್ನಾಗಿ ಉತ್ಪಾದಿಸಿ ಮತ್ತೆ ರೈತನಿಗೆ ಹಣ ಕೊಡುವಂತ ಒಂದು ಪ್ರಾಣಿ ಅಂದ್ರೆ ಇದು ಕುರಿ. ಆದ್ರೆ ಆಡಿ ಕೆಲಸ ಯಾವತ್ತೂ ಮಾಡೋದಿಲ್ಲ. ಆಡು ನಿಮ್ಮ ಜಮೀನಿನಲ್ಲಿ ಬಿದ್ದಿರುವಂತ ಯಾವುದೇ ಒಂದು ಕಾಳುಗಳಾಗ್ಲಿ ಅಥವಾ ದ್ವಿದಳ ಧಾನ್ಯಗಳಾಗ್ಲಿ ಅದನ್ನ ಹೆಕ್ಕಿ ಅದನ್ನ ಮಾಂಸವನ್ನಾಗಿ ಉತ್ಪತ್ತಿ ಅಂತ ಮಾಡುವಂತ ಒಂದು ಪರಿಸ್ಥಿತಿ ಇರೋದಿಲ್ಲ. ಅಂದ್ರೆ ಈ ತರ ಜಮೀನಿರುವಂತ ರೈತರು ಕುರಿ ಸಾಕಿದ್ರೆ ಉತ್ತಮ ಅಂತ ನನಗೆ ಅನ್ಸುತ್ತೆ. ಹಾಗೆ ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಮಾಂಸದ ಬಗ್ಗೆ. ಈಗ ಎಲ್ಲರೂ ತಿನ್ನುವವರೆಲ್ಲ ಕುರಿ ಮಾಂಸ ಬೇಕು ಕುರಿ ಮಾಂಸ ಬೇಕು ಅಂತಾರೆ. ಆದ್ರೆ ತಮಗೆ ಗೊತ್ತು, ಇವತ್ತು ಪ್ರತಿ ಮನೆಯಲ್ಲೂ ಸಣ್ಣ ವಯಸ್ಕರಿಂದ ಹಿಡಿದು ಮುದುಕರ ತನಕ ಎಲ್ರಿಗೂ ಹಾರ್ಟ್ ಪ್ರಾಬ್ಲಮ್ಮು, ಬಿ ಪಿ, ಕೊಲೆಸ್ಟ್ರಾಲ್ ಅಂತೆಲ್ಲ ಇರೋದ್ರಿಂದ, ಮಧುಮೇಹ ಕಾಯಿಲೆ ಎಲ್ಲ ಇರೋದ್ರಿಂದ ಕುರಿ ಮಾಂಸ ಸ್ವಲ್ಪ ವೈದ್ಯರು ಸಲಹೆ ನೀಡೋದಿಲ್ಲ. ಕುರಿ ಮಾಂಸ ತಿನ್ನಬೇಡಿ ಅಂತ ಹೇಳ್ತಾರೆ. ಕೊಬ್ಬು ಜಾಸ್ತಿ ಇರ್ತದೆ, ನಾವು ಮಾರ್ಬ್ಯುಲೇಷನ್ ಅಂತ ಹೇಳ್ತೀವಿ. ಇದು ಕೊಬ್ಬು ಏನಾಗುತ್ತೆ, ಮಾಂಸದ ಒಳಗೆ ಸೇರ್ಕೊಂಡಿರೋದ್ರಿಂದ ಕುರಿ ಮಾಂಸ ತಿಂದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಇದೆಲ್ಲ ಜಾಸ್ತಿ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ತಿಳಿದು ಬಂದಿದೆ. ಅದರಿಂದ ಏನ್ ಹೇಳ್ತಾರೆ ವಿಜ್ಞಾನಿಗಳೆಲ್ಲ, ಈಗ ಜಾಸ್ತಿ ನೀವು ಆಡು ಮಾಂಸಕ್ಕೆ ಹೋಗಿ ಆಡು ಮಾಂಸ ತಿನ್ನಿ ಅಂತ ಹೇಳ್ತಾರೆ. ಅಂದ್ರೆ ನಾವು ರೈತರಿಗೆ ಆಡು ಸಾಕಿದಾಗ ನಮಗೆ ಮತ್ತೆ ಅಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ. ಅದರಿಂದ ಅಂತ ಪರಿಸ್ಥಿತಿಯಲ್ಲಿ ಆಡಿನ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಇರೋದ್ರಿಂದ ಆಡು ಸಾಕೋದು ಉತ್ತಮ ಅಂತ ನಮಗೆ ಅನ್ಸುತ್ತೆ. ಹೀಗೆ ಹಲವಾರು, ಹಾಗೆ ಉಣ್ಣೆಯಿಂದ ರೈತರಿಗೆ ಆದಾಯ ಇದೆ ಕುರಿ ಸಾಕೋದ್ರಲ್ಲಿ, ಆದ್ರೆ ಆಡಿನಲ್ಲಿ ಉಣ್ಣೆ ಬರೋದಿಲ್ಲ. ಹೀಗೆ ನಾವು ಯೋಚನೆ ಮಾಡ್ತಾ ಹೋದ್ರೆ ಸುಮಾರು ಪ್ರಯೋಜನಗಳು ಆಡಿನಲ್ಲೂ ಇದೆ, ಸುಮಾರು ಪ್ರಯೋಜನಗಳು ಕುರಿನಲ್ಲೂ ಇದೆ. ಆದ್ರಿಂದ ಎರಡನ್ನೂ ತಾವು ಯೋಚನೆ ಮಾಡಿ ಸಾಕಿದ್ರೆ ಉತ್ತಮ ಅಂತ ನನಗನ್ಸುತ್ತೆ. ತುಂಬ ಉತ್ತಮವಾದಂಥ ಅಂಶಗಳ ಬಗ್ಗೆ ಬೆಳಕು ಚೆಲ್ಲಿದ್ರಿ. ಈಗ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಬೇಕು ಅಂದರೆ ಸರಿಯಾದಂಥ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ಆಡು ಮತ್ತು ಕುರಿಯಲ್ಲಿರುವಂಥ ತಳಿಗಳು ಯಾವ್ಯಾವು ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ನೋಡಿ, ಆಡುಗಳಲ್ಲಿ ತುಂಬ ತಳಿಗಳು ನಮ್ಮ ದೇಶದಲ್ಲಿ ಬಹಳ ಪ್ರಚಲಿತದಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಮಲಬಾರಿ ಅಂತಿದೆ, ಶಿರೋಹಿ ಅಂತಿದೆ, ಬೀತಲ್ಲ ತಳಿ ಅಂತಿದೆ, ಜಮುನಾಪುರಿ ತಳಿ ಅಂತಿದೆ, ಕರೋಲಿ ಅಂತಿದೆ, ಬೋಯರ್ ಅಂತ ಒಂದು ಆಸ್ಟ್ರೇಲಿಯಾದ ತಳಿ ಅಂತಿದೆ, ಹಾಗೆ ತೋತಾಪುರಿ ಅಂತ ಒಂದು ತಳಿ ಇದೆ, ಬಾರ್ಬಾರಿ ಅಂತ ಒಂದು ಉತ್ತಮವಾದ ತಳಿ ಇದೆ, ಹಾಗೆ ಪರ್ಬತ್ ಸಾರಿ ಅಂತ ಒಂದು ತಳಿ ಇದೆ. ಅಂದ್ರೆ ಎಲ್ಲಾ ತಳಿಗಳಲ್ಲೂ ಅದರವಾದಂತ ಒಂದು ವೈಶಿಷ್ಟ್ಯತೆ ಇದೆ. ಹಾಗೆ ನಾವು ಕುರಿಗಳಿಗೆ ಹೋದಾಗ ಕುರಿಗಳಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಬನ್ನೂರು ತಳಿ ಬಹಳ ಪ್ರಚಲಿತ ನಮ್ಮ ಕರ್ನಾಟಕದಲ್ಲಿ. ಬಂಡೂರು ಅಂತ ಕರೀತಾರೆ, ಬಂಡೂರು ಅಂತ ಹೇಳ್ತಾರೆ, ಬನ್ನೂರು ಅಂತ ಹೇಳ್ತಾರೆ. ಅದನ್ನಂದ್ರೆ ಮಂಡ್ಯ ತಳಿ ಅಂತಾನೆ ನಾವು ಪುಸ್ತಕದಲ್ಲಿ ಅದನ್ನ ಓದ್ತೀವಿ. ಅಂದ್ರೆ ಮಂಡ್ಯ ತಳಿ ಅಂತ ಹೇಳಿದ್ರೆ ಬಂಡೂರು ಅಥವಾ ಬನ್ನೂರು ತಳಿ ಎರಡು ಒಂದೇ. ಆದ್ರೆ ಅದ್ರ ಜೊತೆಗೆ ನೀಲಗಿರಿ ತಳಿ ಅಂತಿದೆ, ಕೊಯಂಬತ್ತೂರು ತಳಿ ಅಂತಿದೆ, ಚೆನ್ನೈ ರೆಡ್ ಅಂತಿದೆ, ಮೇಚ್ರಿ ಅಂತಿದೆ, ಆಮೇಲೆ ಟ್ರಿಚಿ ಬ್ಲ್ಯಾಕ್ ಅಂತ ಒಂದಿದೆ. ಇದು ಬಹಳ ಒಂದು ಪ್ರಚಲಿತ ಈ ತಮಿಳ್ನಾಡು ಕಡೆ ಜಾಸ್ತಿ ಕಾಣಿಸುವಂತದ್ದು. ಡೆಕ್ಕನಿ ತಳಿ ಅಂತ ಒಂದಿದೆ, ಹಾಗೆ ನೆಲ್ಲೂರು ಅಂತ ಒಂದು ತಳಿ, ಅದು ಬಹಳ ಚೆನ್ನಾಗಿ. ಅಂದ್ರೆ ಕುರಿಗಳಲ್ಲೂ ಹಲವಾರು ತಳಿಗಳು ಆಯಾಯ ಪ್ರದೇಶಕ್ಕೆ ಸೀಮಿತವಾಗಿ, ಅಂದ್ರೆ ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಉತ್ತರ ಪ್ರದೇಶ, ಕೇರಳ, ಈ ತರ ಎಲ್ಲ ಪ್ರದೇಶಗಳಲ್ಲಿ ಆಯಾಯ ಜನರು ಸಾಕ್ತಾ ಇರೋದ್ರಿಂದ ಅಲ್ಲೆಲ್ಲೇ ಉತ್ತಮ ತಳಿಗಳು ಬೆಳ್ಕೊಳ್ತಾ ಬಂದಿದೆ. ತಲ್ಲಿಚರಿ ಅಂತ ಒಂದು ಹೇಳ್ತಾರಲ್ಲ, ಅದು ತಲ್ಚರಿನೂ ನಮ್ಮ ಕೇರಳದ ತಳಿ. ಅದು ಬಹಳ ಚೆನ್ನಾಗಿ, ಅದು ಬ್ರೀಡಿಂಗ್ಗೆ ಬಹಳ ಹೆಸರುವಾಸಿಯಾಗಿದೆ, ತುಂಬಾ ಮರಿಗಳಾಗ್ತದೆ. ಸೊ ಹೀಗೆ ತಳಿಗಳಲ್ಲಿ ನಾವು ಆರಿಸ್ಕೊಂಡು ಉತ್ತಮ ತಳಿನ ನಮ್ಗೆ ಯಾವುದು ಸೂಕ್ತವಾಗುತ್ತೋ ಅದನ್ನ ಸಾಕೋದು ಉತ್ತಮ ಅಂತ ನನ್ನ ಅನಿಸಿಕೆ. ಇನ್ನು ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವಾಗ ಮುಖ್ಯವಾದ ಅಂಶ ಗಮನಿಸಬೇಕು ಅಂದರೆ ಅವುಗಳಿಗೆ ಮೇವಿನ ಒಂದು ವ್ಯವಸ್ಥೆ. ಈ ಕುರಿ ಮತ್ತು ಮೇಕೆಗಳಿಗೆ ಮೇವು ಮತ್ತು ಈ ಪಶು ಆಹಾರವನ್ನು ನಾವು ನೀಡಬೇಕಾಗತ್ತೆ, ತಿಂಡಿಯನ್ನು ಏನೇನು ಕೊಡಬೇಕಾಗತ್ತೆ ಅಂತೀರಿ? ನೋಡಿ, ಮೇವು ಮತ್ತು ತಿಂಡಿ ಅಂತ ಹೇಳಿದಾಗ ಇದು ಬಹಳ ಒಂದು ಪ್ರಾಮುಖ್ಯತೆ ಮತ್ತು ಖರ್ಚಿರುವಂತ ಒಂದು ಕೆಲಸ. ನಾವು ಹೈನುಗಾರಿಕೆಯಲ್ಲಿ ಎಷ್ಟು ಖರ್ಚು ಕಮ್ಮಿ ಮಾಡ್ತೀವೋ ಅದು ನಮಗೆ ಲಾಭದಾಯಕವಾಗಿ ಕಾಣಿಸ್ತದೆ. ಅದರಿಂದ ರೈತರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪತ್ತಿ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬ ರೈತನಿಗೂ ಅದರ ಅವರ ವ್ಯವಸಾಯದ ವೇಸ್ಟ್ ಅಂತ ನಾವು ಏನ್ ಹೇಳ್ತೀವಿ, ಅಗ್ರಿಕಲ್ಚರ್ ವೇಸ್ಟ್ ಅಂತ, ಅದರಲ್ಲೇ ಸಾಕಾಣಿಕೆ ಮಾಡಿದ್ರೆ ಅದು ಲಾಭದಾಯಕವಾಗಿ ಕಾಣಿಸ್ತದೆ. ಮೇವು ಕೊಂಡ್ಕೊಂಡು ಸಾಕಿದ್ರೆ ಬಹಳ ಅದು ಲಾಭ ಕಾಣಿಸೋದಿಲ್ಲ. ಅದ್ರ ಜೊತೆಗೆ ಕೈ ತಿಂಡಿ ರೈತರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಬರೇ ಹುಲ್ಲಾಕಿ ಅಥವಾ ಸೊಪ್ಪಾಕಿ ಆಡು ಕುರಿಗಳನ್ನ ಸಾಕುವಂತ ಒಂದು ಅಭ್ಯಾಸ ರೂಢಿ ಮಾಡ್ಕೊಳ್ತಾರೆ. ಆಮೇಲೆ ಪಶುವೈದ್ಯರ ಹತ್ರ ಬಂದು ನಮ್ಮ ಆಡು ಕುರಿ ಬೆದೆಗೆ ಬರೋದಿಲ್ಲ ಅಥವಾ ಮರಿ ಹಾಕೋದಿಲ್ಲ, ಮರಿ ಹಾಕಿದ್ರೆ ಸತ್ತೋಗುತ್ತೆ ಇಲ್ಲ ತೂಕ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ತಪ್ಪು. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಕೈ ತಿಂಡಿ ಹಾಕ್ಬೇಕು. ಕೈ ತಿಂಡಿ ಅಂತ ಹೇಳಿದ್ರೆ ಏನು, ಕಾನ್ಸಂಟ್ರೇಟ್ ಫೀಡ್ಸ್ ಅಂತ ನಾವು ಹೇಳ್ತೀವಿ. ಇದು ಮಾರ್ಕೆಟ್ಗಳಲ್ಲಿ ಉತ್ತಮವಾದಂತಹ ಆಡು ಮತ್ತು ಕುರಿಯ ಫೀಡ್ಗಳೇ ಸಪರೇಟ್ ಆಗಿ ಸಿಗುತ್ತೆ, ಆದ್ರೆ ಅದು ಸ್ವಲ್ಪ ಬೆಲೆ ಜಾಸ್ತಿ ಇರೋದ್ರಿಂದ ರೈತರು ತಮ್ಮ ಮನೆಯಲ್ಲೇ ತಮ್ಮ ವ್ಯವಸಾಯದ ಉತ್ಪನ್ನಗಳ ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವೋ ಉಪ ಉತ್ಪನ್ನಗಳಲ್ಲೇ ಒಂದು ಕೈ ತಿಂಡಿನ ತಯಾರು ಮಾಡ್ಕೊಳ್ಬಹುದು. ಸುಲಭವಾಗಿ ಹೇಳ್ಬೇಕಂತ ಹೇಳಿದ್ರೆ ರೈಸ್ ಬ್ರ್ಯಾನ್ ಅಂದ್ರೆ ಅಕ್ಕಿ ತೌಡು, ಇದು ಎಲ್ಲಾ ರೈತರ ಮನೆಯಲ್ಲೂ ಇತ್ತೀಚೆಗೆ ಇದ್ದೇ ಇರ್ತದೆ. ಭತ್ತ ಬೆಳೆಯುವಂತ ರೈತರ ಮನೆಯಲ್ಲಿ ಅಕ್ಕಿ ತೌಡು ಇದ್ದೇ ಇರ್ತದೆ. ಅದ್ರ ಜೊತೆಗೆ ಈ ಮುಸ್ಕಿನ್ ಜೋಳ ಕೊಡಗು ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಕುಶಾಲನಗರ ಕಡೆ ಬೆಳೆದೇ ಬೆಳೀತಾರೆ. ಸೊ ಇದನ್ನ ನೀವು ಸಂಗ್ರಹಿಸಿ ಇಟ್ಕೋಬಹುದು. ಮತ್ತೆ ಬೇಕಾಗಿರೋದು ಅಂತ ಹೇಳಿದ್ರೆ ಗ್ರೌಂಡ್ ನಟ್ ಕೇಕ್ ಅಂದ್ರೆ ಕಡಲೆಕಾಯಿ ಹಿಂಡಿ, ಇದನ್ನ ನೀವು ಮಾರ್ಕೆಟಲ್ಲಿ ಕೊಂಡುಕೊಳ್ಬೇಕಾಗುತ್ತೆ. ಇದರಲ್ಲಿ ಹಲವಾರು ವೆರೈಟಿ ಇದೆ. ಉತ್ತಮ ತಳಿಯ ಅಂದ್ರೆ ಉತ್ತಮ ಗುಣಮಟ್ಟದ ಕಡಲೆಕಾಯಿ ಹಿಂಡಿನ ಕೊಂಡ್ಕೋಬೇಕಾಗುತ್ತೆ. ಈ ಕಡಲೆಕಾಯಿ ಹಿಂಡಿ ಅನ್ನೋದು ಪ್ರೋಟೀನ್ ಸೋರ್ಸು, ಹಾಗೆ ಜೋಳ ಮತ್ತು ತೌಡು ಇದು ನಮಗೆ ಎನರ್ಜಿ ಸೋರ್ಸ್ ಅಂತ ಹೇಳ್ತೀವಿ, ಶಕ್ತಿಗೆ ಬರುವಂತದ್ದು. ಇದ್ರ ಜೊತೆಗೆ ಮಿನರಲ್ ಮಿಕ್ಸ್ಚರ್ ಅಂದ್ರೆ ಖನಿಜಾಂಶ ಪುಡಿ ಮತ್ತು ಉಪ್ಪು, ಇದಿಷ್ಟಿದ್ರೆ ಆಡು ಮತ್ತು ಕುರಿಗೆ ನೀವೇ ಮನೆಯಲ್ಲಿ ಮೇವು ತಯಾರಿಸ್ಕೋಬಹುದು. ಹೇಗೆ ತಯಾರಿಸಬಹುದು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳದಂತೆ ಕಡಲೆಕಾಯಿ ಹಿಂಡಿ 2.5 kg, ಹಾಗೆ ಭತ್ತದ ಅಥವಾ ಅಕ್ಕಿಯ ತೌಡು ಏನಿದೆ ಅದು 2.5 kg, ಅಲ್ಲಿಗೆ 5 kg ಆಯಿತು. ಹಾಗೆ ಜೋಳ 5 kg, ಅಲ್ಲಿಗೆ 10 kg ಮೇವಿ ತಯಾರಾಯಿತು. ಇದು ಸುಲಭವಾಗಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋದು. ಜೋಳ ಅಂತ ಹೇಳಿದ್ರೆ ಜೋಳನ ಹಾಗೆ ಹಾಕ್ಬಿಡೋದಲ್ಲ, ಅದನ್ನ ಸಣ್ಣ ನುಚ್ಚಿನ ತರ ಮಾಡಿ ಹಾಕ್ಬೇಕು. ಇದಿಷ್ಟನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಿನರಲ್ ಮಿಕ್ಸ್ಚರ್ ಅಂದ್ರೆ ಉತ್ತಮ ಕ್ವಾಲಿಟಿಯ ಖನಿಜ ಪುಡಿ ಸಿಗುತ್ತೆ. ಖನಿಜ ಪುಡಿ 15 g ಒಂದು ಆಡಿಗೆ ಅಥವಾ ಒಂದು ಕುರಿಗೆ. ಹಾಗೆ ಉಪ್ಪು, ನಿಮ್ಮ ಏನು ಮನೆಯಲ್ಲಿ ಕಲ್ಲುಪ್ಪು ಉಪಯೋಗಿಸ್ತೀರೋ ಅದನ್ನ 15 g ಅಂದ್ರೆ ಉಪ್ಪು ಖನಿಜ ಪುಡಿ ಬಿಟ್ಟರೆ ಇದಿಷ್ಟು ಹಾಕೊಂಡ್ರೆ ನೀವೇ ಮನೆಯಲ್ಲಿ ಒಂದು ಕೈ ಮೇವನ್ನು ತಯಾರು ಮಾಡಿ ಇಟ್ಕೋಬಹುದು. ಇದರಿಂದ ಏನಾಗುತ್ತೆ, ನಿಮಗೆ ಖರ್ಚು ಬಹಳ ಕಡಿಮೆ ಆಗುತ್ತೆ. ಇದು ಬೇಗ ಬೆದೆಗೂ ಬರುತ್ತೆ, ಮರಿ ಹಾಕ್ತದೆ, ಹಾಗೆ ಮಾಂಸದ ತೂಕನೂ ಜಾಸ್ತಿ ಆಗ್ತದೆ. ಒಂದ್ ವೇಳೆ ನಾವು ಏನಾದ್ರೂ ಮೇವಿನ ಬೆಳೆಗಳನ್ನ ಬೆಳ್ಕೊಳ್ಳೋದಾದ್ರೆ ಯಾವನ್ನ ಬೆಳ್ಕೋಬಹುದು? ಹಾ, ಮೇವಿನ ಬೆಳೆಗಳು ಬೆಳಿಬೇಕಾದ್ರೆ ನಾವ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಎರಡು ವಿಧಾನದ ಮೇವು ಬೆಳೆಗಳಿದೆ. ಒಂದು ಲೆಗ್ಯುಮಿನಸ್ ಫಾಡರ್, ಇನ್ನೊಂದು ನಾನ್ ಲೆಗ್ಯುಮಿನಸ್. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಕೌಪಿ, ಬಾಜ್ರ ಇದೆಲ್ಲ ಅಂದ್ರೆ ಬೀಜಗಳಿರುವಂತ ಫಾಡರ್ ಒಂದು ಈ ರೀತಿ ಆದ್ರೆ, ಮತ್ತೆ ಲೂಸರ್ನು ಮತ್ತೆ CO3 CO2 ಇದೆಲ್ಲ ಹುಲ್ಲು, ನೇಪಿಯರ್ ಹುಲ್ಲೆಲ್ಲ. ಸೊ ಎರಡನ್ನು ಮಿಕ್ಸ್ ಮಾಡಿ ಹಾಕ್ಬೇಕು. ನಮ್ಮ ರೈತರು ಏನ್ ಮಾಡ್ಬಿಡ್ತಾರೆ, ಎಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ, ಬರೇ ಹುಲ್ಲಾಕ್ಬಿಟ್ಟು ತೂಕ ಬರ್ತಾ ಇಲ್ಲ ಅಂದ್ರೆ, ಅಂದ್ರೆ ಲೆಗ್ಯುಮಿನಸ್ ಫೌಡರ್ ಹಾಕಲ್ಲ, ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯ ಎರಡೂ ಹಾಕ್ಬೇಕು. ಎರಡು ಬೇವನ್ನು ಮಿಕ್ಸ್ ಮಾಡಿ ಹಾಕ್ಬೇಕು 50-50 ಅಂಶದಲ್ಲಿ. ಹಾಗೆ ಅದ್ರ ಜೊತೆಗೆ ನೀವು ಆಡು ಸಾಕುವವರಿಗೆ ಹೆಚ್ಚು ಏನ್ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ಸೊಪ್ಪುಗಳು, ಯಾಕಂದ್ರೆ ಕೊಡಗಿನಲ್ಲಿ ಜಾಸ್ತಿ ತೋಟಗಳು ಇರೋದ್ರಿಂದ ಸೊಪ್ಪು ಬೆಳ್ಕೋಬೇಕಾಗುತ್ತೆ. ಕೆಲವು ಸೊಪ್ಪುಗಳು ಆಡು ಮತ್ತು ಕುರಿಗಳು ಯಥೇಚ್ಛವಾಗಿ ತಿನ್ನೋದ್ರಿಂದ ಆಹಾರದ ಖರ್ಚು ಕಮ್ಮಿ ಆಗ್ತದೆ. ಆ ಸೊಪ್ಪುಗಳನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ಬಳಸ್ಕೋ, ಖಂಡಿತ ಖಂಡಿತ ಒಂದು ನಿಯಮಿತ ಪ್ರಮಾಣದಲ್ಲೇ ಬಳಸ್ಕೋಬೇಕಾಗುತ್ತೆ. ಬಳಸ್ಕೋಬೇಕು ನಾವು ಎಷ್ಟೇ ಸಿಗುತ್ತೆ ಅಂತ ಅಂದ್ರೂ ಅದೊಂದು ಪ್ರಮಾಣಕ್ಕೆ ನಾವು ಅದನ್ನ ಮಿತಿಗೊಳಿಸಬೇಕಾಗತ್ತೆ. ಹೌದು ಹೌದು. ಇನ್ನು ಈ ಕುರಿ ಮತ್ತು ಮೇಕೆಯನ್ನ ಸಾಧಾರಣವಾಗಿ ನಾವು ಮಾಂಸಕ್ಕಾಗಿನೇ ಹೆಚ್ಚು ಸಾಕುವಂತ ಒಂದು ಭಾವನೆ ಇದೆ ನಮ್ಮ ರೈತರಲ್ಲಿ. ಮತ್ತೆ ಈ ವಂಶಾಭಿವೃದ್ಧಿಯನ್ನ ಮಾಡಿ ಕೂಡ ಇವತ್ತು ಕೆಲವರು ಒಳ್ಳೆ ಲಾಭ ಗಳಿಸ್ತಾ ಇದ್ದಾರೆ. ಹಾಗಾಗಿ ಈ ಕುರಿ ಮತ್ತು ಮೇಕೆಗಳನ್ನ ಮಾಂಸಕ್ಕಾಗಿ ಸಾಕ್ಬೇಕು ಅಥವಾ ವಂಶಾಭಿವೃದ್ಧಿಗಾಗಿ ಸಾಕ್ಬೇಕು ಅಂತ ಇರ್ತಾವೆ? ನೋಡಿ, ಯಾವುದೇ ಒಂದು ರೈತ ಕುರಿ ಮತ್ತು ಮೇಕೆಯನ್ನ ಬರೇ ಮಾಂಸಕ್ಕಾಗಿ ಸಾಕಿದ್ರೆ ಅವನಿಗೆ ಅಷ್ಟೊಂದು ಹಣ ಗಳಿಸ್ಲಿಕ್ಕೆ ಆಗೋದಿಲ್ಲ. ತಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಾಸ್ತಿ ಹೆಣ್ಣು ಕುರಿಗಳನ್ನ ಸಾಕ್ಬೇಕು. ಒಂದು ಅಂದ್ರೆ, ನಾವು ಸಾಮಾನ್ಯವಾಗಿ 10 ಹೆಣ್ಣು ಕುರಿಗಳಿಗೆ ಒಂದು ಗಂಡು ಕುರಿ ಅಂತ ಹೇಳ್ತೀವಿ, ಅಥವಾ 10 ಹೆಣ್ಣು ಆಡುಗಳಿಗೆ ಒಂದು ಗಂಡು ಆಡು ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಬೆಳೆಸಿದಾಗ ಏನಾಗುತ್ತೆ, ಅವನು ಮರಿ ಹಾಕಿಸ್ಬೋದು. ವಂಶಾಭಿವೃದ್ಧಿ ಮಾಡಿ ಆ ಮರಿಗಳನ್ನ ಮಾರಾಟ ಮಾಡಿದ್ರೆ ಒಳ್ಳೆ ಹಣ ಗಳಿಸ್ಬೋದು. ಯಾಕಂತ ಹೇಳಿದ್ರೆ, ಇವತ್ತು 4,000-8,000 ತನಕ, 10,000 ತನಕ, 15,000 ತನಕನು 3 ತಿಂಗಳು ಮರಿಗಳಿಗೆ ಬೇಡಿಕೆ. ಸೊ ಇದು ಒಳ್ಳೆ ಹಣ. ಇದು ನಾವು ಮಾಂಸ ಮಾಡಿ ಮಾರೋದು ಯಾವಾಗ ಅಂತ ಹೇಳಿದ್ರೆ, ಬರೇ ಹಬ್ಬ ಅಥವಾ ಮಾರ್ಕೆಟಲ್ಲಿ ಯಾವಾಗ ಡಿಮ್ಯಾಂಡ್ ಇತ್ತು ಆಯ್ತು ಅವಾಗ ಮಾತ್ರ ನಾವು ಮಾಂಸ ಮಾರ್ತೀವಿ, ಆ ಮಾಂಸಕ್ಕೆ ಮಾರ್ಕೆಟ್ ರೇಟ್ ಮಾತ್ರ ಸಿಗುತ್ತೆ ನಮಗೆ. ಅದರಿಂದ ರೈತರಿಗೆ ಹೆಚ್ಚು ಹಣ ಕಾಣಿಸೋದಿಲ್ಲ. ಅದರಿಂದ ನನ್ನ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ರೈತರು ಮಾಂಸಕ್ಕಾಗಿ ಸಾಕ್ಲಿ, ಆದ್ರೆ ಮರಿ ಹಾಕ್ಸದೆ ಯಾರು ಮಾರಬಾರದು. ಯಾವಾಗ ಮಾಂಸಕ್ಕೆ ಬೇಕು ಅಂತಂದಾಗ ಒಂದ್ ಎರಡ್ ಮೂರು ಸಲ ಮರಿ ಹಾಕಿ ಹೆಣ್ಣು ಕುರಿ ಅಥವಾ ಹೆಣ್ಣು ಆಡುಗಳು ಬಲ್ತೋಗಿರುತ್ತದೋ ಅಂತವ್ ನಾವು ಮಾಂಸಕ್ಕಾಗಿ ಅದನ್ನ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಕೆಲವು ಸಲ ಮರಿ ಹಾಕದೇನೆ ಇರುವಂತ ಹೆಣ್ಣು ಆಡುಗಳನ್ನ ಮಾಂಸಕ್ಕಾಗಿ ಬಳಸ್ಕೋಬೇಕು. ಅವಾಗ ಏನಾಗುತ್ತೆ, ಎರಡರಲ್ಲೂ ಹಣ ಗಳಿಸುವಂತ ಒಂದು ಅವಕಾಶ ಅವರಿಗೆ ಕಂಡು ಬರುತ್ತೆ. ಇನ್ನು ಈ ಕುರಿ ಮತ್ತೆ ಮೇಕೆಗಳಿಗೆ ಬರುವಂತ ಕಾಯಿಲೆಗಳು ಅಥವಾ ರೋಗಗಳ ಬಗ್ಗೆ ತಿಳಿಸ್ತೀರಾ? ಹಾ ಜಗದೀಶ್ ಅವರೇ, ಇದು ಕಾಯಿಲೆಗಳ ಬಗ್ಗೆ ಬಹಳ ದೀರ್ಘವಾಗಿಯೇ ಮಾತಾಡಬೇಕಾಗುತ್ತೆ. ರೈತರು ಕಾಯಿಲೆಗಳ ಬಗ್ಗೆ ಬಹಳ ಎಚ್ಚರಿಕೆಯಾಗಿಯೇ ಇರಬೇಕಾಗುತ್ತೆ. ತುಂಬಾ ಕಾಯಿಲೆಗಳಿದೆ ಆಡು ಮತ್ತು ಕುರಿಗಳಲ್ಲಿ. ನಮ್ಮ ರೈತರು ಏನ್ ತಿಳ್ಕೊಳ್ತಾರೆ ಅಂದ್ರೆ, ಆಡು ಸಪ್ಪಗಿತ್ತು ಸತ್ತೋಯ್ತು ಅಂತ ಹೇಳ್ತಾರೆ. ಆದ್ರೆ ಕಾಯಿಲೆಗಳು ಯಥೇಚ್ಛವಾಗಿದೆ. ಅದರಿಂದ ಸುದೀರ್ಘವಾಗಿ ಅದ್ರ ಬಗ್ಗೆ ಮಾತಾಡಕ್ ಆಗ್ಲಿಲ್ಲ ಅಂದ್ರೂ ನಾನು ಸಂಕ್ಷಿಪ್ತವಾಗಿ ಇಷ್ಟಂತೂ ಹೇಳಬಲ್ಲೆ. ಕೆಲವು ಕಾಯಿಲೆಗಳು ನಾವು ಪ್ರಿವೆನ್ಷನ್ ಅಂದ್ರೆ ಲಸಿಕೆ ಮುಖಾಂತರ ತಡೆಗಟ್ಟಬಹುದು. ಈ ಮುಖ್ಯವಾಗಿ ಲಸಿಕೆ ಹಾಕಿ ತಡೆಗಟ್ಟುವ ಕಾಯಿಲೆಗಳು ಯಾವುದು ಅಂತ ಹೇಳಿದ್ರೆ, ಕಾಲು ಮತ್ತು ಬಾಯಿ ಜ್ವರ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಒಂದು ಹೇಳ್ತೀವಿ. ಇನ್ನೊಂದು PPR ಅಂತ ಬರುತ್ತೆ ಆಡು ಮತ್ತು ಕುರಿಗಳಿಗೆ, ಪೆಸ್ಟಿಸ್ ಡಿ ಪೆಟಿಟ್ಸ್ ರುಮಿನೆಂಟ್ಸ್ ಅಂತ, ಅದನ್ನ PPR ಅಂತಾನೆ ರೈತರು ಕರಿತಾ ಇರ್ತಾರೆ. ಇದು ಒಂದು ಬಹಳ ಮಾರಕ ಕಾಯಿಲೆ, ಬಂದ್ರೆ ಎಲ್ಲ ಆಡು ಕುರಿಗಳು ಸತ್ತೋಗುತ್ತೆ. ಹಾಗೆ ಮತ್ತೊಂದು ಕಾಯಿಲೆ ಅಂತ ಹೇಳಿದ್ರೆ ಬ್ಲೂ ಟಂಗ್ ಅಂತ, ನೀಲಿ ನಾಲಿಗೆ ರೋಗ ಅಂತ. ಮತ್ತೆ ಇನ್ನೊಂದು ಎರಡು ಕಾಯಿಲೆ ಬ್ಯಾಕ್ಟೀರಿಯಾ ಕಾಯಿಲೆಗಳು ಅಂತ ಹೇಳಿದ್ರೆ, ನಮ್ಮ ET ಎಂಟ್ರೋಟಾಕ್ಸಿಮಿಯಾ ಅಂತ ಒಂದು ಕಾಯಿಲೆ ಬಹಳ ಆಡು ಕುರಿಗಳು ಇದರಿಂದ ಸತ್ತೋಗ್ತದೆ. ಹಾಗೆ ಮತ್ತೊಂದು HS ಅಥವಾ ಗಂಟಲು ಬೇನೆ ಅಂತ ಹೇಳ್ತೀವಿ, ಇದು ಶ್ವಾಸಕೋಶದ ಒಂದು ಕಾಯಿಲೆ. ಇದು ಅಷ್ಟೇ, ಬಹಳ ಭಯಂಕರವಾದಂತ ಕಾಯಿಲೆ, ಎಲ್ಲ ಆಡು ಕುರಿಗಳು ಬೇಗ ಕಾಯಿಲೆ ಹಬ್ಬಿದ್ರೆ ಸತ್ತೋಗುತ್ತೆ. ಈ ಇಷ್ಟು ಕಾಯಿಲೆಗಳಿಗೆ ನಮ್ಮ ಪಶುಪಾಲನೆ ಇಲಾಖೆಯಿಂದ ಉಚಿತವಾಗಿ ಲಸಿಕೆಗಳನ್ನ ಹಾಕ್ಕೊಡ್ತಾರೆ. ಈ ಲಸಿಕೆಗಳ ಮುಖಾಂತರ ಈ ಕಾಯಿಲೆಗಳನ್ನ ತಡೆಗಟ್ಟಬೇಕೇ ವಿನ, ಆಡು ಕುರಿಗಳನ್ನ ನಾವು ಪಶುವೈದ್ಯರ ಹತ್ರ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಮಾಡಿ ನಾನು ಅದನ್ನ ವಾಸಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ಇದು ಸಂಖ್ಯೆಯಲ್ಲಿ ಜಾಸ್ತಿ ಇರ್ತದೆ, ಸಂಖ್ಯೆ ಜಾಸ್ತಿ ಇರ್ತದೆ. ಆಮೇಲೆ ಇವು ಬಹಳ ಸೂಕ್ಷ್ಮ ಪ್ರಾಣಿಗಳು, ಕಾಯಿಲೆ ಬಂದ್ಮೇಲೆ ಅದು ಬದುಕೋದು ಕಷ್ಟ. ನೀವು ಪಶುವೈದ್ಯರ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಬದುಕಿಸ್ತೀನಿ ಅಂದ್ರೆ ಬಹಳ ಶ್ರಮ ವಹಿಸಬೇಕಾಗುತ್ತೆ, ಖರ್ಚು ಆಗುತ್ತೆ. ಅದರಿಂದ ಕಾಯಿಲೆನ ತಡೆಗಟ್ಟೋದೇ ಬಹಳ ಉತ್ತಮವಾದಂತ ಒಂದು ವಿಧಾನ ಅಂತ ನಾನು ನಿಂತು ಹೇಳಿದೆ. ಅಂದ್ರೆ ಈ ಎಲ್ಲಾ ಕಾಯಿಲೆಗಳಿಗೂ ಲಸಿಕೆಗಳಿದ್ದಾವೆ? ಖಂಡಿತ, ಎಲ್ಲಾ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳಂತ ಎಲ್ಲಾ ಕಾಯಿಲೆಗಳಿಗೂ ನಮ್ಮ ಪಶುಪಾಲನೆ ಇಲಾಖೆಯಿಂದ ಉಚಿತವಾಗಿ ನಾವು ಲಸಿಕೆಗಳನ್ನ ಹಾಕ್ಕೊಡ್ತೀವಿ. ಆದ್ರೆ ರೈತರು ಏನ್ ಮಾಡ್ಬೇಕಂದ್ರೆ, ಅವ್ರವ್ರು ಸಾಕಿರೋದು ಹೋಗಿ ಹತ್ತಿರದ ಪಶುವೈದ್ಯರಿಗೆ ಹೇಳಿ ಲಸಿಕೆ ಹಾಕುವಂತ ಸಮಯದಲ್ಲಿ ಲಸಿಕೆಗಳನ್ನ ಹಾಕಿಸ್ಕೊಳ್ಳೋದು ಈ ರೈತರ ಮೇಲೆ ಜವಾಬ್ದಾರಿ ಇರ್ತದೆ. ಅಂದ್ರೆ ನಾವು ಲಸಿಕೆಗಳನ್ನ ಹಾಕೊಳ್ಳೋದು ಒಂದು ಮುಖ್ಯವಾದ ಕ್ರಮ. ಇನ್ನು ತಡೆಗಟ್ಟೋದಕ್ಕೆ ಇನ್ನೇನು ಕ್ರಮ ಅನುಸರಿಸಬಹುದು ಅಂತೇಳಿ? ಇನ್ನೂ ಬೇರೆ ತಡೆಗಟ್ಟುವಂತ ಕ್ರಮ ಅಂತ ಹೇಳಿದ್ರೆ, ರೈತರಿಗೂ ಕೊಟ್ಟಿಗೆಗಳನ್ನ ಶುದ್ಧವಾಗಿ ಇಟ್ಕೋಬೇಕು. ಆಮೇಲೆ ಬೇರೆ ಕಡೆಯಿಂದ ಆಡು ಕುರಿಗಳನ್ನ ತಂದಾಗ ಅದನ್ನ ನಾವು ಸಪರೇಟ್ ಆಗಿ ಇಟ್ಕೊಂಡು ಕಾಯಿಲೆ ಎರಡಿರುವಂತ ಜಾಗದಿಂದ ಆಡು ಕುರಿಗಳನ್ನ ತರಬಾರದು ತಮ್ಮ ಕೊಟ್ಟಿಗೆಗೆ. ಹಾಗೆ ತಾವು ಬೇರೆ ಕಡೆ ಎಲ್ಲ ಓಡಾಡಿ ಬಂದು ತಮ್ಮ ಆಡು ಕುರಿಗಳ ಕೊಟ್ಟಿಗೆಗೆ ಹೋಗಬಾರದು. ಯಾಕಂದ್ರೆ ಮನುಷ್ಯರಿಂದನೂ ಕಾಯಿಲೆಗಳು ಆಡು ಕುರಿಗಳಿಗೆ ಹರಡ್ತದೆ. ಆಮೇಲೆ ಈ ನಾಯಿಗಳು ಅವು ಇವೆಲ್ಲ ಓಡಾಡುವಂತ ಜಾಗದಲ್ಲಿ, ಯಾಕಂದ್ರೆ ಈಗ ಸಾಮಾನ್ಯವಾಗಿ ಸತ್ತ ಆಡು ಕುರಿಗಳನ್ನ ದೂರ ಬಿಸಾಕೋದು ಅಂತ ಹೇಳ್ತಾರೆ. ಅಲ್ಲಿಂದ ಸತ್ತ ಆಡು ಕುರಿಗಳ ಈ ಮಾಂಸನ ನಾಯಿಗಳು ತಂದು ಏನ್ ಮಾಡ್ತದೆ, ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಕೊಟ್ಟಿಗೆಯಲ್ಲೇ ತಂದು ಕೂತ್ಕೊಂಡು ತಿಂತಾ ಇರ್ತದೆ. ಇದರಿಂದನೂ ಕಾಯಿಲೆಯ ಬ್ಯಾಕ್ಟೀರಿಯಾಗಳು ಅಂತ ವೈರಸ್ಗಳು ನಿಮ್ಮ ಕೊಟ್ಟಿಗೆಯಲ್ಲಿರೋ ಪ್ರಾಣಿಗಳಿಗೂ ಹರಡುತ್ತದೆ. ಸೊ ಆಮೇಲೆ ಕೆಲವು ಹದ್ದುಗಳು ಕಾಗೆಗಳು ಅಷ್ಟೇ, ಅವುಗಳಿಂದನೂ ಕಾಯಿಲೆ ಹರಡುವಂತ ಒಂದು ಸಂದರ್ಭನು ಕಾಣ್ತದೆ. ಯಾಕಂತ ಹೇಳಿದ್ರೆ ಅವು ಮಾಂಸನ ಎತ್ಕೊಂಡ್ಬಂದು ನಿಮ್ಮ ತೋಟದಲ್ಲಿ ಅಥವಾ ನಿಮ್ಮ ಹುಲ್ಲುಗಾವಲಲ್ಲಿ ತಿಂದ್ರೆ ಆಡು ಕುರಿಗಳಿಗೂ ಈ ಕಾಯಿಲೆಗಳು ಬರುತ್ತೆ. ಈ ವಿಚಾರಗಳ ಬಗ್ಗೆನೂ ಗಮನ ಕೊಡಬೇಕಾಗುತ್ತೆ. ಖಂಡಿತ ಖಂಡಿತ. ಇನ್ನು ಪ್ರತಿದಿನ ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ ನಾವು ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡುವಾಗ? ನೋಡಿ, ರೈತರು ಬರೇ ಸಾಕ್ಬಿಟ್ಟು ಕೊಟ್ಟಿಗೆಗಳಿಗೆ ಆಡು ಕುರಿಗಳನ್ನ ಕಟ್ಕೊಂಡು ನನಗೆ ಆದಾಯ ಬರಲಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ತಾವು ವೈಜ್ಞಾನಿಕವಾಗಿ ಸಾಕಬೇಕಾಗುತ್ತೆ. ವೈಜ್ಞಾನಿಕವಾಗಿ ಸಾಕೋದು ಅಂತ ಏನಂತ ಹೇಳಿದ್ರೆ, ನೋಡಿ ಈಗ ದಿನ ನಾವು ಏನು ನೋಡಬೇಕು ಅಂತ ಹೇಳಿದ್ರೆ, ಬೆದೆಗೆ ಬಂದಿದೆಯಾ ತಮ್ಮ ಆಡು ಕುರಿ. ಯಾಕಂದ್ರೆ ಬೆದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಕ್ರಾಸಿಂಗ್ ಮಾಡಿದ್ರೆ ಮರಿ ಹಾಕಿದ್ರೆ ನಿಮಗೆ ನಾನು ಈಗಾಗಲೇ ಹೇಳಿದಾಗೆ ಲಾಭ ಕಾಣಿಸೋದು. ಸೊ ಅದರಿಂದ ತಾವು ಅದಕ್ಕೆ ಬೆದೆಗೆ ಬಂದಿದೆಯಾ, ತಮ್ಮ ಆಡು ಕುರಿಗಳನ್ನ ಹೆಲ್ತ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ ನಾವು, ಆರೋಗ್ಯ ತಪಾಸಣೆ. ಇದು ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಮಾಡೋ ಕೆಲಸ ಅಲ್ಲ, ದಿನ ನೋಡಬೇಕು. ದಿನ ಬೆಳಿಗ್ಗೆ ಸಂಜೆ ನೋಡಬೇಕು ಆರೋಗ್ಯವಾಗಿದೆಯಾ. ಹಾಗೆ ಹಾಲು ಕುಡಿಯುವಂತ ಮರಿಗಳಿದ್ರೆ ಅದಕ್ಕೆ ಹಾಲು ಕುಡಿದಿದೆಯಾ, ಅಥವಾ ಈ ಆಡುಗಳಿಗೆ ನಾನು ಈಗಾಗಲೇ ಹೇಳಿದಾಗೆ 2-3 ಲೀಟರ್ ಹಾಲು ಕರೆಯುವಂತ ಆಡುಗಳಲ್ಲಿ ಆಡುಗಳನ್ನ ಹಾಲುಗಳನ್ನ ಯಥೇಚ್ಛವಾಗಿ ನಾವು ಹೊರಗಡೆ ಕರೆದಿದೀವ ಅಥವಾ ಅಲ್ಲಿ ಹಾಲು ಅಲ್ಲೇ ಉಳ್ಕೊಂಡ್ಬಿಟ್ಟಿದೆಯಾ, ಇವುಗಳನ್ನ ಪರೀಕ್ಷೆ ಮಾಡಬೇಕಾಗುತ್ತೆ. ಹಾಗೆ ಮರಿಗಳನ್ನ ಕಾಲಕ್ರಮೇಣ ಕರೆಕ್ಟಾಗಿ ಅದಕ್ಕೆ ತಾವು ಆಹಾರ ಮತ್ತು ಮೇವು, ಯಾಕಂದ್ರೆ ಮರಿಗಳೇ ಫೌಂಡೇಶನ್ ಸ್ಟಾಕ್. ಒಂದು ರೈತನ ಮರಿಗಳು ಸತ್ತೋಗ್ಬಿಟ್ರೆ ಅವನು ಆಡು ಕುರಿಗಳಿಗೆ ನಷ್ಟ ಆಗೋದು ಖಂಡಿತ. ಅದರಿಂದ ಈ ಮರಿಗಳನ್ನ ಬಹಳ ಪಾಲನೆ ಪೋಷಣೆಗೆ ಒಂದು ಒತ್ತು ಕೊಡಬೇಕು. ಹಾಗೆ ನೀರು ಕುಡಿಸೋದು, ಆಮೇಲೆ ಹುಲ್ಲು ಮೇಯಿಸೋದು, ಆಮೇಲೆ ಕ್ಲೀನಿಂಗು, ನಾ ಈಗಾಗಲೇ ಹೇಳಿದಾಗೆ ಕೊಟ್ಟಿಗೆಯನ್ನು ಚೆನ್ನಾಗಿ ಸ್ವಚ್ಛವಾಗಿ ತೊಳೆಯೋದು ಮತ್ತು ಡಿಸ್ಇನ್ಫೆಕ್ಷನ್ಗಳು ಅಂದರೆ ಕೀಟನಾಶಕ ಪದಾರ್ಥಗಳನ್ನು ಉಪಯೋಗಿಸಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಕೊಟ್ಟಿಗೆಯಲ್ಲಿ ಉತ್ಪತ್ತಿ ಜಾಸ್ತಿ ಆಗದ ಹಾಗೆ ನೋಡ್ಕೊಳ್ಳೋದು ಬಹಳ ಒಂದು ಮುಖ್ಯವಾದಂಥ ಕೆಲಸ. ಹಾಗೆ ದಿನಂಪ್ರತಿ ಮಾಡಬೇಕಾದ ಇನ್ನೊಂದು ಮುಖ್ಯವಾದ ಕೆಲಸ ಅಂದರೆ ರೆಕಾರ್ಡ್ ಮೇಂಟೆನೆನ್ಸ್. ತಾವು ಏನು ಕುರಿ ಆಡುಗಳನ್ನ ಸಾಕಿರ್ತೀರೋ, 10 ಇರ್ಬೋದು, 100 ಇರ್ಬೋದು, 1000 ಇರ್ಬೋದು, ಪ್ರತಿಯೊಂದು ಆಡು ಕುರಿಗಳಿಗೂ ನೀವು ನಂಬರಿಂಗ್ ಹಾಕಿ ಅದನ್ನ ರೆಕಾರ್ಡ್ ಮಾಡಿಕೊಂಡು ತಮ್ಮ ಪುಸ್ತಕದಲ್ಲಿ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾರು ರೈತರು ಆಸಕ್ತಿ ಇದ್ರೆ ಅದನ್ನ ರೆಕಾರ್ಡ್ ಮಾಡಿಕೊಂಡು ಅದರ ಹಿಸ್ಟ್ರಿ, ನಾವು ಏನು ರೆಕಾರ್ಡ್ಸ್ ಅಂತ ಹೇಳ್ತೀವೋ ಅದನ್ನ ಅಪ್ಡೇಟ್ ಇಟ್ಕೊಳ್ಳೋದು ಬಹಳ ಒಂದು ಮುಖ್ಯವಾದಂತ ಕೆಲಸ. ನಾವು ಗಂಡು ಬೇರೆ, ಹೆಣ್ಣು ಬೇರೆ, ಅದು ಮರಿಗಳು ಬೇರೆ, ಹಾಗೆ ತೆನೆ ಆಡುವ ಅಥವಾ ಕುರಿಗಳನ್ನ ಬೇರೆ, ಹೀಗೆಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಒಂಥರ ಅವೈಜ್ಞಾನಿಕವಾದಂತಹ ಹೈನುಗಾರಿಕೆ ಅಂತ ಆಗ್ಬಿಡತ್ತೆ. ಇದೆಲ್ಲ ಬೇರೆ ಬೇರೆ ಮಾಡಿದಾಗ ನಮಗೆ ಉತ್ತಮವಾದಂತಹ ಒಂದು ಫಲಿತಾಂಶ ಮತ್ತು ಉತ್ತಮವಾದಂಥ ಲಾಭದಾಯಕವಾದಂಥ ಒಂದು ಆಡು ಕುರಿ ಸಾಕಾಣಿಕೆ ಕಣ್ಣಿಗೆ ಕಾಣಿಸ್ತದೆ. ಇನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ತಾವು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಕೊಡಗು ಜಿಲ್ಲೆಯಲ್ಲಿ ನಾನು ನೋಡಿದಾಗೆ ಆಡು ಕುರಿ ಸಾಕಾಣಿಕೆ ಮಾಡುವವರು ಬಹಳ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಆದರೆ ಏನು ಹೆದರಿಕೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಕುರಿಗಳು ಸತ್ತೋಗುತ್ತೆ ಅಂತ ಒಂದು ಭಯ ಇದೆ. ಆದರೆ ನಮ್ಮ ವರದಿಗಳ ಪ್ರಕಾರ ಉತ್ತಮವಾಗಿ ಸಾಕುವಂಥ ಪ್ರಾಣಿಗಳು ಅಂತೇಳಿದ್ರೆ ಆಡುಗಳೇ. ಯಾಕೆಂತ ಹೇಳಿದ್ರೆ ಆಡುಗಳಿಗೆ 10 ಡಿಗ್ರಿಯಿಂದ 24 ಡಿಗ್ರಿ ಟೆಂಪರೇಚರು ಬಹಳ ಸೂಕ್ತವಾದಂಥ ಒಂದು ಉಷ್ಣಾಂಶ. ನಮ್ಮ ಕೊಡಗು ಇದಕ್ಕೆ ಬಹಳ ಸೂಕ್ತ. ಅಂದರೆ ಆಡು ಸಾಕಾಣಿಕೆಗೆ ಕೊಡಗಿನ ಒಂದು ಹವಾಮಾನ ಬಹಳ ಸೂಕ್ತವಾಗಿದೆ ಅಂತ ನಾನು ಅನಿಸ್ತಾ ಇದ್ದೀನಿ. ಅದರಿಂದ ರೈತರು ಆಡು ಸಾಕಾಣಿಕೆಗೆ ಹೆಚ್ಚು ಮಹತ್ವ ಕೊಡಬೇಕು. ಆಮೇಲೆ ಮಳೆಗಾಲದಲ್ಲಿ ಸಾಕ್ಬೋದಾ ಅಂತ ಎಷ್ಟೊಂದು ಜನ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡ್ತಾರೆ, ಕೇಳ್ತಾ ಇರ್ತಾರೆ. ಆದರೆ ತಾವು ಈಗ ಏನು ಮಾರ್ಪಾಡು ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಡು ಕುರಿಗಳನ್ನ ವೈಜ್ಞಾನಿಕವಾಗಿ ಸಾಕಬೇಕಾದ್ರೆ ನಾವು ಬಿಟ್ಟು ಸಾಕುವಂತ ಒಂದು ವ್ಯವಸ್ಥೆ ಮಾಡ್ಕೋಬಾರ್ದು. ಕೊಟ್ಟಿಗೆಯಲ್ಲೇ ಸಾಕಬೇಕು. ಅದರಲ್ಲೂ ಈಗ ಕೇಜ್ ಸಿಸ್ಟಮ್ ಬಂದ್ಬಿಟ್ಟಿದೆ. ಹೇಗೆ ನೀವು ಕೋಳಿ ಫಾರ್ಮ್ ಅಲ್ಲಿ ಪಂಜರದಲ್ಲಿ ಕೋಳಿಗಳನ್ನ ಸಾಕ್ತಾ ಇದ್ರು, ಹಾಗೆ ಆಡು ಕುರಿಗಳನ್ನು ಕೇಜ್ ಸಿಸ್ಟಮ್ ಅಲ್ಲಿ ಸಾಕ್ತಾ ಇದ್ದಾರೆ. ಸೊ ಮಳೆ ಗಾಳಿ ಬಿಸಿಲು ಏನಕ್ಕೂ ಅದು ನಾವು ತೊಂದರೆ ತಗೊಳ್ಳೋದೇ ಇಲ್ಲ. ಮತ್ತೆ ಸ್ಟಾಲ್ ಫೀಡಿಂಗ್ ಅಂತ ಒಂದು, ಖಂಡಿತ ಸ್ಟಾಲ್ ಫೀಡಿಂಗ್. ಹೌದು, ಸ್ಟಾಲ್ ಫೀಡಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಎನರ್ಜಿ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಆಮೇಲೆ ನೀವು ಹಾಕಿದ ಮೇವೆಲ್ಲ ಪೂರ್ತಿಯಾಗಿ ಅವು ಮಾಂಸ ಕನ್ವರ್ಟ್ ಆಗೋದ್ರಿಂದ ನಮಗೆ ನಷ್ಟನೂ ಕಡಿಮೆ ಆಗುತ್ತೆ, ಹಾಗೆ ಲಾಭ ಜಾಸ್ತಿ ಕಾಣಿಸ್ತದೆ. ಸ್ಟಾಲ್ ಫೀಡಿಂಗ್ ನಿಂದ ಲೇಬರ್ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ. ಯಾಕಂತ ಹೇಳಿದ್ರೆ 100 ಅಥವಾ 200 ಕುರಿಗಳನ್ನ ಅಥವಾ ಆಡುಗಳನ್ನ ಒಬ್ಬನೇ ಒಬ್ಬ ಕೂಲಿ ಆಳು ನಿರ್ವಹಿಸಬಹುದು. ಅದೇ ನೀವು ಬಿಟ್ಟು ಮೇಯಿಸಬೇಕಂದ್ರೆ ಕಡಿಮೆ ಆಡುಗಳಿಗಾದ್ರೆ ಒಂದು 5 ರಿಂದ 6 ಜನ ಬೇಕು, ಅದೇ ಕುರಿಗಳಿಗಾದ್ರೆ ಒಂದು 2 ಬೇಕೇ ಬೇಕು. ಸೊ ಇದರಿಂದ ಕೂಲಿ ಆಳಿನ ಖರ್ಚೇ ಜಾಸ್ತಿ ಹೊರಟೋಗೋದ್ರಿಂದ ನಾನು ರೈತರಿಗೆ ಏನು ಸಲಹೆ ನೀಡೋದು ಅಂತ ಹೇಳಿದ್ರೆ ಈ ಸ್ಟಾಲ್ ಫೀಡಿಂಗ್ ಮತ್ತು ಕೇಜ್ ಸಿಸ್ಟಮ್ ಇದನ್ನ ಅಳವಡಿಸ್ಕೊಂಡ್ರೆ ಖಂಡಿತ ಆಡು ಕುರಿಗಳನ್ನ ಲಾಭದಾಯಕವಾಗಿ ಸಾಕಬಹುದು ಅಂತ ನಾನಂತೂ ಹೇಳಿದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕ್ಯಾಪ್ಟನ್ CP ತಿಮ್ಮಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845024279. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845024279. ತುಂಬ ಸಂತೋಷ ಡಾಕ್ಟರ್ ತಿಮ್ಮಯ್ಯ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಏರೋಬಿಕ್ ಪದ್ಧತಿ, ಭತ್ತದ ಬೇಸಾಯ ಕುರಿತು ಡಾಕ್ಟರ್ JJ ಅಮೃತ ಅವರು ನೀರೆಣಿಸಿದ ಸಂದರ್ಶನ ಪ್ರಸಾರವಾಗಲಿದೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಸೇವಾ ಮಾಹಿತಿ: ಗಾಳಿಬೀಡು ಗ್ರಾಮದ ಕರ್ಕರನ ದಿವಂಗತ ಗಣಪತಿ ಅವರ ಪತ್ನಿ ಸೀತಮ್ಮ ಅವರು ಇಂದು ಸಂಜೆ ನಿಧನರಾಗಿದ್ದು, 79 ವರ್ಷ ಪ್ರಾಯದ ಸೀತಮ್ಮ ಅವರ ತವರು ಮನೆ ಕಲ್ಲುಗುಂಡಿ ದಬ್ಬಡ್ಕ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಗಾಳಿಬೀಡು ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚೇನಂಬಾಣೆ ಬಿ ಬಾಡಗ ಗ್ರಾಮದ ಗುತ್ತಿಮುಂಡನ ಸೋಮಯ್ಯ ಬಾಬು ಅವರು 86 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು, ಗುತ್ತಿಮುಂಡನ ಸೋಮಯ್ಯ ಬಾಬು ಅವರ ಅಂತ್ಯಕ್ರಿಯೆ ನಾಳೆ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಬೆಂಗೂರು ಗ್ರಾಮ ಪೊನ್ನಚಟ್ಟಿರ ಪೌತಿ ನಾಣಯ್ಯ ಐಂಡ ಪೊಣ್ಣು ಜೂಬಿ ಅಯ್ಯಂಗ ಇಂದು ಬೈಟಾಪಕ್ಕೂ ಮರಣಪಟ್ಟಿತು. ಪೊನ್ನಚಟ್ಟಿರ ಜೂಬಿ ಅಯ್ಯಂಗಡ ತಾಮನೆ ಆಪಣ್ಣಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ ದಂಡು ಗಂಟೆಗೂ ನಡಪ ಅಂದು ಒಕ್ಕಕರ ಅರ್ಚಿಟ್ಟಿತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜಂಪೆನ ವಿವರ ಆರೋಗ್ಯ ಹಂಗೆ ಕುಟುಂಬ ಕಲ್ಯಾಣ ಇಲಾಖೆಯಿಂದ 48 ಜಾಸ್ತಿ ರಾಷ್ಟೀಯ ಆರೋಗ್ಯ ಚಟುವಟಿಕೆಗ ನಡೆದಿದೆ. ಇದರ ಬಗಿಲಿ ಪ್ರತಿಯೊಬ್ಬನಲ್ಲೂ ಸಹ ಜಾಗೃತಿ ಅವಶ್ಯಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು ತಿಳಿಸಿದರು. ರಾಷ್ಟೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಅಂಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಡೆಯಿಂದ ಪ್ಯಾಟೆನ ಡಿಎಚ್ಒ ಅವರ ಕಚೇರಿ ಸಭಾಬಾಡಿಲಿ ಇಂದು ರಾಷ್ಟೀಯ ಆರೋಗ್ಯ ಕಾರ್ಬಾರ್ ಹಂಗೆ ಯೋಜನೆಗಳ ಬಗೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಏರ್ಪಡಿಸಿದ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವು ಮಾತಾಡಿದವು. ಈ ಇಲಾಖೆ ಕಡೆಯಿಂದ ಬ್ಯಾರೆ ಬ್ಯಾರೆ ಕಾರ್ಯಕ್ರಮನ ಸಾರ್ವಜನಿಕರಿಗೆ ತಲುಪಿಸಿಕೆ ಪ್ರಯತ್ನಿಸಲಾದೇತ ಅವು ಹೇಳಿದವು. ಜಿಲ್ಲೆಯಲ್ಲಿ ಜನವರಿಯಿಂದ ನವೆಂಬರ್ ಆಖೇರಿಗೆ ಮುಟ್ಟ ಬ್ಯಾರೆ ಬ್ಯಾರೆ ಪ್ರಕರಣಗ ದಾಖಲಾಗಿದ್ದು ಯಾವುದೇ ರೀತಿನ ಸಾವು ಕಂಡು ಬಾತ್ಲೇತ ಅವು ತಿಳಿಸಿದವು. ಶಾಲಾ ಕಾಲೇಜಿಲಿ ತಂಬಾಕು ಮುಕ್ತಗೊಳಿಸಿಕೆ ಜಾಸ್ತಿ ಜಾಗೃತಿ ಮೂಡಿಸಲಾದೆ ಏಪ್ರಿಲ್ನಿಂದ ನವೆಂಬರ್ಗೆ ಮುಟ್ಟ 53 ಶಾಲೆಯಲ್ಲಿ 30 ಕಾಲೇಜಿಲಿ ತಂಬಾಕು ಸಂಬಂಧ ಜಾಗೃತಿ ಮೂಡಿಸಲಾತ ಅವು ಹೇಳಿದವು. ಈ ಹೊತ್ತುಲಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಹೌ ದೇವರಾಜ್ ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟವು ಕೂಡಿಯಾಡಿದ್ದವು. ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ತುಳು ಬ್ಯಾರಿ ಕೊಂಕಣಿ ಕೊಡವ ಅರೆಭಾಷೆ ಯಕ್ಷಗಾನ ಅಕಾಡೆಮಿ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾಡಳಿತ ಇವರ ಕೂಡುಕೂಟಂದ ಜನವರಿ 17 ಹೊತ್ತಾರೆ 10 ಗಂಟೆಗೆ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನಲ್ಲಿ ಬಹು ಸಂಸ್ಕೃತಿ ಉತ್ಸವ ನಡೆದಿದೆ. ಈ ಉತ್ಸವ ಹಬ್ಬಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವು ಚಾಲನೆ ಕೊಟ್ಟವೆ. ಹಂಗೆ ಹಿಂಬುತು 4 ಗಂಟೆಗೆ ಮಂಗಳೂರಿನ ಕೊಡಿಯಲ್ಬೈಲ್ ಶಾರದಾ ವಿದ್ಯಾಲಯ ಅಂಗಳಲ್ಲಿ ಮೆರವಣಿಗೆ ನಡೆದಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆನ ಯುಟಿ ಖಾದರ್ ಅವು ವಹಿಸುವೆ. ಸಂತ್ರಸ್ತ ಮಕ್ಕಳ ಸಹಾಯಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬೆಂಬಲಿಗರನ್ನ ನೇಮಕ ಮಾಡ್ಕಂಬಕ್ಕೆ ವಿಶೇಷ ಶಿಕ್ಷಕರ ಚಾಕ್ರಿಗೆ ಅರ್ಜಿನ ಕರೆದೊಳೋ. ಸೂಕ್ತ ವಿದ್ಯಾರ್ಹತೆ ಅಂಗೆ ಅನುಭವ ಹೊಂದಿರುವವಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಅರ್ಜಿನ ಹಾಕಕ್ ಅರ್ಜಿನ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಡಿಕೇರಿ ಕೊಡಗು ಜಿಲ್ಲೆ ಇಲ್ಲಿಗೆ ಸಲ್ಲಿಸಕ್. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯಿಂದ ಕೇಳಿ ತಿಳ್ಕನಕ್. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಇನಾಮಿಗೆ ಕೊಡಗಿನ ಕೂಡಕಂಡಿ ಓಂ ಶ್ರೀ ದಯಾನಂದ ಅವು ಆಯ್ಕೆಯಾಗೋಳು. ಇವು ಪುಟಾಣಿ ರೈಲು ಅಂದದ ಕತೆಗಳ ಲೋಕದಲ್ಲೊಂದು ಸುಂದರ ಪಯಣ ಅಂತ ಹೇಳುವ ಮಕ್ಕಳ ಕಥಾ ಸಂಕಲನಕ್ಕೆ ಈ ಇನಾಮ್ ಲಭಿಸಿತು. ಕೊಡಗು ಜಿಲ್ಲೆನ ಮೊರಾರ್ಜಿ ದೇಸಾಯಿ ಏಕಲವ್ಯ ಮಾದರಿ ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ 2025-26 ಸಾಲಿನ 6 ತರಗತಿಯಿಂದ 10 ತರಗತಿಗೆ ಮುಟ್ಟ ಆಂಗ್ಲ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿಕೆ ವಿದ್ಯಾರ್ಥಿಗಳಿಗೆ ಅರ್ಜಿನ ಕರೆದೊಳೋ. ಅರ್ಜಿ ಹಾಕಿಕೆ ಜನವರಿ 25 ಆಖೇರಿ ದಿನ ಆಗುಟುತ್ತ ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರು ತಿಳಿಸಿಯೋಳು. ಜಾರ್ಖಂಡನ ರಾಂಚಿಲಿ ಇದೇ ತಿಂಗಳ ತಾರೀಕು 28 ನಡೆಯಕ್ಕಿರುವ ರಾಷ್ಟ್ರಮಟ್ಟದ ಹಾಕಿ ಪೈಪೋಟಿಗೆ ಕರ್ನಾಟಕ ತಂಡದ ದಿಶಾ ನಿಡ್ಯಮಲೆ ಆಯ್ಕೆಯಾಗುಟ್ಟು. ಈ ಗೂಡೆ ನಿಡ್ಯಮಲೆ ದಿನೇಶ್ ಮತ್ತು ಸುಲೋಚನಾ ದಂಪತಿಗಳ ಮಗಳು. ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರದ ಕಡೆಯಿಂದ ಜನವರಿ 25 ಮತ್ತು 24 ಮಡಿಕೇರಿಲಿ ನೀನಾಸಂ ತಿರುಗಾಟದ ನಾಟಕ ಪ್ರದರ್ಶನ ನಡೆದಿದೆ. ಜನವರಿ 22 ಮತ್ತು 23 ಹಿಂಬುತು 6 ಗಂಟೆಗೆ ನಾಟಕ ಪ್ರದರ್ಶನ ಓಂಕಾರೇಶ್ವರ ದೇವಾಲಯದ ಹತ್ರ ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರದಲ್ಲಿ ನಡೆದದೇತ. ಭಾರತೀಯ ವಿದ್ಯಾಭವನದ ಕೊಡಗು ಕೇಂದ್ರದ ಕಾರ್ಯದರ್ಶಿ ಬಾಲಾಜಿ ಕಶ್ಯಪ್ ಅವು ಮಾಹಿತಿ ಕೊಟ್ಟೊಳೋ. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಕಡೆಯಿಂದ 2024-25 ಸಾಲಿನ ರಾಜ್ಯ ಮಟ್ಟದ ಯುವ ಇನಾಮಿಗೆ ವಿರಾಜಪೇಟೆ ನಾಟ್ಯಾಂಜಲಿ ನೃತ್ಯ ಸಂಸ್ಥೆನ ನೃತ್ಯ ತರಬೇತುದಾರರು ವಿದುಷಿ ಕಾವ್ಯಶ್ರೀ ಅವು ಆಯ್ಕೆಯಾಗೋಳು. ಇಲ್ಲಿಗೆ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಸುಳ್ಯ.

ಶಾರದಾ ವಿದ್ಯಾಲಯತಿಂಜ ಸಾಂಸ್ಕೃತಿಕ ಮೆರವಣಿಗೆ ನಡಪ. ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಮೊಳಿಯುಡುವ ಈ ಕಾರ್ಬಾರಕ ಮುಖ್ಯ ಬಿಂದುವಳಾಯಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜು, ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರ ಅಜ್ಜಕುಟ್ಟಿನ ಎಸ್ ಪೊನ್ನಣ್ಣ, ಸಂಸದಗಳಾದ ಯದುವೀರ್ ಕೃಷ್ಣದತ್ ಚಾಮರಾಜ್ ಒಡೆಯರ್ ಮುಖ್ಯ ಪಟ್ಟೆಂಗ ಕೂಡಿಯಾಡುವ. ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಯ ಮೂಲಕ ಸುಮಾರು 48 ಅದಿಯಾಯಿತು ರಾಷ್ಟ್ರೀಯ ಆರೋಗ್ಯ ಕಾರ್ಬಾರ್ ನಡಪ. ಇದರ ಬಗ್ಗೆ ಪ್ರತಿಯೊಬ್ಬಂಗೂ ಅರಿವಿಕೆ ಕೊಡಪ ಕಾರ್ಬಾರ್ ಆಂಡೊಂದು ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸತೀಶ್ ಅಣಚಿ. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪಿಂಜ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಆದನೆಲ್ ಮಡಿಕೇರಿಯ ಡಿಎಚ್ಒ ಕಚೇರಿ ಸಭಾಭಾಡೆಲ್ ಇಂದು ರಾಷ್ಟ್ರೀಯ ಆರೋಗ್ಯ ಕಾರ್ಬಾರರ ಬಗ್ಗೆ ಮಾಧ್ಯಮ ಪ್ರತಿನಿಧಿಯ ಏರ್ಪಾಡು ಮಾಡಿನ ಕಾರ್ಯಾಗಾರಕ್ಕೂ ಮೊಳಿಯಿಟ್ಟಿತು ಅಂಗ ತಕ್ಪರಂದತ್ತು. ಪೋಕ್ಸೋ ಕಾಯ್ದೆ ದಂಡಾರ್ಥ 12 ನಿಯಮ 3 ಪ್ರಕಾರ ಸಂತ್ರಸ್ತ ಮಕ್ಕಳ ಸಹಾಯಕ್ಕಾಯಿತು ಜಿಲ್ಲಾ